ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ನರೇಗಾ ಯೋಜನೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಮತ್ತು ಆಲೂಗಡ್ಡೆ ಬೇಸಾಯ ಈ ಕುರಿತು ಹಾಸನದ ತೋಟಗಾರಿಕಾ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಬ್ಬಾ, ನಿಮ್ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನಸ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ ಬಂದಾಗ್ನಿಂದಾನು ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೇ. ನಿಮಗೆ COVID-19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ COVID-19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರ ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತ ಮಿತ್ರ ಸಹಾಯವಾಣಿ 1440 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಶ್ರೋತೃಗಳೇ, ಇದೀಗ ನರೇಗಾ ಯೋಜನೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಮತ್ತು ಆಲೂಗಡ್ಡೆ ಬೇಸಾಯ ಈ ಕುರಿತು ಹಾಸನದ ತೋಟಗಾರಿಕಾ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗುಡುವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನರೇಗಾ ಯೋಜನೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಮತ್ತು ಆಲೂಗೆಡ್ಡೆ ಬೇಸಾಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ನರೇಗಾ ಯೋಜನೆಯಿಂದ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಳ್ಳಬಹುದು. ಅದರಲ್ಲೂ ವಿಶೇಷವಾಗಿ ಯಾರು ತೋಟಗಳ ನಿರ್ಮಾಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ಲರಿಗೂ ಕೂಡ ಸಾಕಷ್ಟು ಸವಲತ್ತು ಈ ಒಂದು ಕಾರ್ಯಕ್ರಮದಿಂದ ದೊರೆತಾ ಇದೆ ಅನ್ನುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಆಲೂಗೆಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 246-289, ಮತ್ತೊಂದು ಸಂಖ್ಯೆ 245-258, ಇನ್ನೊಂದು ಸಂಖ್ಯೆ ಇದೆ 295-528, STD ಕೋಡ್ ಸಂಖ್ಯೆ 08172. ಸರ್, ನರೇಗಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ ತಾವು ಪ್ರಾರಂಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಗ್ರಾಮೀಣ ಭಾಗಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಒಂದು ವರದಾನ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ರೈತರುಗಳು ಖಂಡಿತವಾಗಿಯೂ ನಮ್ಮ ತೋಟವನ್ನು ನಾವು ಅಭಿವೃದ್ಧಿ ಮಾಡ್ಕೊಳ್ತಾ ಇರ್ತೀವಿ. ತೋಟ ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ನಮಗೆ ಸರ್ಕಾರ ಮುಂದೆ ಬಂದು ತೋಟ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ವೆಚ್ಚವನ್ನು ನಾವು ಉದ್ಯೋಗ ಖಾತ್ರಿ ಮೂಲಕ ಭರಿಸಬಹುದು. ನಮ್ಮ ತೋಟವನ್ನು ನಾವು ಯಾವುದೇ ಖರ್ಚಿಲ್ಲದೆ ನಾವು ಅದು ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚ ಎರಡನ್ನೂ ಸೇರಿಸಿ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಭಾಳ ವಿಪುಲ ಅವಕಾಶ ಇದೆ. ಅದರಿಂದ ನಾವು ಹೇಳೋದು, ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ರೈತರಿಗೆ ತೋಟಗಳ ಅಭಿವೃದ್ಧಿಗೆ ಒಂದು ವರದಾಯಕವಾದಂತಹ ಒಂದು ಯೋಜನೆ. ಈ ಯೋಜನೆಯನ್ನು ನಾವು ಸಮರ್ಪಕವಾಗಿ ಉಪಯೋಗ ಮಾಡಿಕೊಂಡಿದ್ದೇ ಆದರೆ ನಮ್ಮ ತೋಟದ ಬೆಳೆಗಳು ಬಹಳ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ನಾವು ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಚಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಮತ್ತು ಸಾಕಷ್ಟು ನಾವು ಈಗಾಗಲೇ ಯೋಜನೆಯನ್ನು ಅನುಷ್ಠಾನವನ್ನು ಸಹ ನಾವು ಮಾಡಿದ್ದೇವೆ. ಕಳೆದ ವರ್ಷ ಸುಮಾರು ನಾವು 8.25 ಲಕ್ಷ ಪಿಡಿಸ್ ನಾವು ಜನರೇಟ್ ಮಾಡಿದ್ದೇವೆ. ಅಂದರೆ ನಮ್ಮ ಯೋಜನೆಯಡಿ 8,75,000 ಉದ್ಯೋಗವನ್ನು ನಾವು ಜನರಿಗೆ ನೀಡಿದ್ದೇವೆ. ಆ ಮೂಲಕ ರೈತರಿಗೆ ತೋಟವನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಈ ವರ್ಷ ಈಗಾಗಲೇ ನಾವು ಸುಮಾರು 3,80,000 ಮಾನವ ದಿನಗಳನ್ನು ನಾವು ಸೃಜನೆ ಮಾಡಿದ್ದೇವೆ. ಅಂದರೆ ಅಷ್ಟು ಜನರಿಗೆ ನಾವು ಉದ್ಯೋಗವನ್ನು ಕೊಟ್ಟಿದ್ದೇವೆ. ಜೊತೆಗೇ ಉದ್ಯೋಗ ಕೊಡ್ತಿರೋ ಸಂದರ್ಭದಲ್ಲಿ 2 ಎಕರೆ ಪ್ರದೇಶ ವಿಸ್ತರಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅಷ್ಟೂ ಜನ ರೈತರುಗಳು ಅವರವರ ಜಮೀನಿನಲ್ಲಿ ಬೇರೆ ಬೇರೆ ರೀತಿಯ ತೋಟಗಳನ್ನು ಅವರು ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅವಕಾಶಗಳಿದೆ, ರೈತರ ವಿನಂತಿ ಮಾಡ್ಕೊಳ್ಳೋದಿದೆ ಅಂತೇಳಿ ಮುಂದೆ ಬಂದು ಯೋಜನೆಯ ಉಪಯೋಗವನ್ನು ಅವರು ಮಾಡ್ಕೊಳ್ಬೇಕಾಗ್ತದೆ. ಇದಿಷ್ಟು ಮೂಲಭೂತವಾಗಿ ನರೇಗಾ ಯೋಜನೆಯನ್ನು ಹೇಗೆ ಬಳಕೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥದ್ದು. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ನಾವು ನಮ್ಮ ಕೃಷಿಕರ ಜೊತೆಗೆ ಮಾತನಾಡೋಣ. ಹೌದು, ಹಲೋ, ಕರೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಯ್ತು. ಈಗ ಎಂತೆಂತ ತೋಟಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಈಗ ನೋಡಿ, ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಮುಖ್ಯವಾಗಿ ನಮ್ಮ ಒಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ, ನಾವು ಹಾಸನ ತಾಲೂಕು ಮುರ್ಕುಲಿಂದ ಮಾತಾಡಿ. ನಿಮ್ಮ ಹೆಸರು ಹೇಳಿ. ನಮಸ್ತೆ, ದೇವರಾಜ್ ಅಂತ. ನೀವು ಆರೋಗ್ಯ ಕಾರ್ಯಕ್ರಮ ಇದು ಮಾಡ್ತಾ ಇರ್ತೀರಿ, ಸ್ವಲ್ಪ ಇದು ಶುರು ಮಾಡಿದ ಮೇಲೆ ಕಾರ್ಯಕ್ರಮ ಸರ್. ಇವಾಗ ತೆಂಗಿನ ಗಿಡದ ಪುನಶ್ಚೇತನ ಮಾಡ್ಕೋಬೇಕು, ಹೋದ ಗುಣಿ ಎಲ್ಲಾನು ಆಯ್ಕತ್ತೆ. ಆಮೇಲೆ ಒಂದು 40-50 ಈ ಕಸಿ ಗಿಡ ಅಂತ ಇರುತ್ತಲ್ಲ ಮಾವಿನ ಗಿಡ, ಅದನ್ನು ಹಾಕ್ಬೇಕು. ಈ ನರೇಗಾ ಯೋಜನೆ ಇರಲಿ, ಅದು ನಮ್ಗೆ ಮಾಡ್ಕೊಡಿ ಸರ್. ಈಗ ಅದು ಉದ್ಯೋಗ ಖಾತ್ರಿ ಯೋಜನೆಗೆ ಸೇರಿಸ್ಕೋಬೇಕಾದ. ದೇವರಾಜ್, ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ತೆಂಗು ಪುನಶ್ಚೇತನ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಆಲ್ರೆಡಿ ಎಷ್ಟೋ ತೆಂಗಿನ ಮರಗಳಿದೆ? ತೆಂಗಿನ ಮರ ಆಲ್ರೆಡಿ ನಮ್ಮ ಒಂದು ಆ ವಿಸ್ತೀರ್ಣ ಜಾಗದಲ್ಲಿ ಇದ್ದದ್ದು ಒಟ್ಟು ಒಂದು 250 ಮೇಲಿದ್ದು ಆಲ್ರೆಡಿ ಸುಮಾರು ಓದ್ ಗುಣಿ ಅಂತ ಹಿಂಗೆಲ್ಲ ಹೋಗಿದ್ದಾವೆ, ಒಂದು 70-80 ಗುಣಿ ಮೇಲೆ. ಆಮೇಲೆ ಅದ್ರ ಜೊತೆಗೆ ಏನಕ್ಕೆ ಓದೋ ಗಿಡಗಳು, ಏನಕ್ಕೆ ಓದೋ ದೇವರಾಜ್? ಅವೆಲ್ಲೋ ಗಿಡ ಅದು ಸ್ಟಾರ್ಟಿಂಗ್ ಏನ್ ಇಲ್ಲ ಇಲ್ಲ. ಈ ಇದ್ರ ನಾವು ಒಣಭೂಮಿ ಪ್ರದೇಶದಲ್ಲಿ ಇರೋದು, ನೀರಾವರಿ ಸಂಪರ್ಕ ಸ್ವಲ್ಪ ಕಡಿಮೆ ಅಲ್ಲಿ ಗಿಡ ನಿಲ್ದಲ್ಲ ಹೋಗಿದೆ ಬೇಸಿಗೆ ಟೈಮಲ್ಲಿ. ಮತ್ತೆ ನೀವು ಪುನಶ್ಚೇತನ ಮಾಡ್ಕೊಂಡ್ರೆ ಮತ್ತೆ ಗಿಡಗಳು ಹೋಗ್ತಾವಲ್ಲ ಅಲ್ಲಿ? ಈಗ ಅಲ್ಲ, ನಾವೊಂದು ಸ್ವಲ್ಪ ಇರಿಗೇಷನ್ ಮಾಡ್ಕೇತೀವಿ. ಈ ಸರಿ ಉದ್ಯೋಗ ಖಾತ್ರಿ ಯೋಜನೆ ಆಯ್ತು, ನಾನು ಹೇಳ್ಬಿಡ್ತೀನಿ ದೇವರಾಜ್. ಈಗ ನೀವು ತೆಂಗು ಪುನಶ್ಚೇತನ ಕಾರ್ಯಕ್ರಮಕ್ಕೂ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವಕಾಶ ಇದೆ, ಮತ್ತೆ ಮಾವು ತೋಟವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ನನ್ನಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನೀವು ತೆಂಗು ಬೆಳೆನ ಬೆಳೀಬೇಕಾದ್ರೆ ಕನಿಷ್ಠ ನೀರಾವರಿ ಸೌಲಭ್ಯ ಬೇಕಾಗ್ತದೆ. ಅಲ್ಲಿ ನಿಮ್ಮದೊಂದು ಕನಿಷ್ಠ ಒಳ್ಳೆ ಒಂದು ಬೋರ್ವೆಲ್ ಸೌಕರ್ಯ ಇರಬೇಕಾಗ್ತದೆ, ಅದರಿಂದ ನೀವು ನೀರಾವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಇದ್ರೆ ಮಾತ್ರ ನೀವು ತೆಂಗು ಪುನಶ್ಚೇತನ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಅದನ್ನು ಮಾಡಿ ಮತ್ತೆ ಒಣಗೋಗಬಾರ್ದು. ಆ ನಿಟ್ಟಿನಲ್ಲಿ ನೋಡಿ ನೀವು ತೀರ್ಮಾನ ತಗೊಳ್ಳಿ. ಜೊತೆಗೆ ಮಾವು ತೋಟ ಅಭಿವೃದ್ಧಿ ಮಾಡಲಿಕ್ಕೂ ಅವಕಾಶ ಇದೆ. ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಹೆಸರನ್ನು ಕೊಟ್ಟು ಯಾರ ಹೆಸರಿನಲ್ಲಿ RTC ಇದೆಯೋ, ಅಂದರೆ ಪಹಣಿ ಇದೆಯೋ, ಅವ್ರದ್ದು ಜಾಬ್ ಕಾರ್ಡ್ ಇರಬೇಕಾಗ್ತದೆ. ಜಾಬ್ ಕಾರ್ಡು ಮತ್ತೆ RTCನ ತೆಗೆದುಕೊಂಡೋಗಿ ನೀವು ಪಂಚಾಯತಿನಲ್ಲಿ ಕೊಟ್ಟರೆ ನಿಮ್ಮ ಹೆಸರನ್ನ ಕ್ರಿಯಾ ಯೋಜನೆಗೆ ಸೇರಿಸ್ತಾರೆ. ನಂತರ ಅದು ನಮ್ಮ ಆಫೀಸಿಗೆ ಬರ್ತದೆ, ತೋಟಗಾರಿಕೆ ಇಲಾಖೆಗೆ. ನಂತರ ಜಿಲ್ಲಾ ಪಂಚಾಯತಿಗೆ ಅನುಮೋದನೆ ಆಗ್ತದೆ. ಆನಂತರ ನೀವು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಅವಕಾಶ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನೀವು ಅರ್ಹತೆ ಆಗ್ತೀರಿ. ಅದರಿಂದ ನೀವು ದಯಮಾಡಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೆಸರು ಕೊಟ್ಟು ಸೇರಿಸಿ ಅದನ್ನು ವ್ಯವಸ್ಥೆ ಮಾಡಿ. ಜೊತೆಗೇ ನಮ್ಮ SHO ಉದ್ಯಾನವನದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಕಚೇರಿ ಇದೆ. ನೀವು ಅಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನ ಸೇರಿಸಿ, ನಿಮ್ದು ಶಾಂತಿಗಳ ಮೊಬೈಲ್ಗೆ ಬರ್ತದಲ್ವಾ, ಹೆಸರನ್ನ ಸೇರಿಸಿದ್ರೆ ನಿಮಗೆ ಸೊ ಎರಡೂ ಅಭಿವೃದ್ಧಿಗೂ ಅವಕಾಶ ಇದೆ. ಮತ್ತೆ ನಮ್ಮ ಅಧಿಕಾರಿಗಳು ಬಂದು ನಿಮ್ಮ ತೋಟವನ್ನು ಭೇಟಿ ನೀಡ್ತಾರೆ, ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದರಿಂದ ನೀವು ಖಂಡಿತವಾಗಿಯೂ ನಮ್ಮ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಂತರ ನೀವು ತೋಟ ಯಾವ ತೋಟ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ಮಾಹಿತಿ ನೀಡ್ತಾರೆ. ಜೊತೆಗೆ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಹೆಸರನ್ನ ಸೇರಿಸಿ ನಿಮಗೆ ಎರಡೂ ಯೋಜನೆಗೂ ಅವಕಾಶ ಇದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅದು ವರ್ಷ ಪೂರ್ತಿ ಅಂದ್ರೆ ನಾವು ಯೂಶ್ವಲಿ ಓದುವ ಮುಂದಿನ ವರ್ಷಕ್ಕೆ ಈ ವರ್ಷದ ಆಗಸ್ಟ್ ನಲ್ಲಿ ತಯಾರು ಮಾಡ್ತೀವಿ ನಾವು. ಆಯ್ತಾ, ಅದರಿಂದ ನೀವು ಹೋಗಿ ಆಗಸ್ಟ್ ತಿಂಗಳಲ್ಲಿ ನಿಮ್ ಹೆಸರು ಕೊಟ್ಬಿಡಿ, ಅದು ಮುಂದಿನ ವರ್ಷಕ್ಕೆ ಸೇರ್ಪಡೆ ಆಗ್ತದೆ ನಿಮ್ದು. ಈ ವರ್ಷ ಹಾಕಿಲ್ವಾ ದೇವರಾಜ್ ನೀವು? ಈಗ ಹಾಕಿಲ್ಲ, ನಾವು ಬಿತ್ತನೆಯ ಪಂಜಾಬಿಂದ ಡೈರೆಕ್ಟ್ ತಂದು ಹಾಕಿದ್ದೆ. ಇವಾಗ ಅದ ತೆಗೆದ ಮೇಲೆ ಸಸಿ ಹಾಕ್ಬೋದಾ? ಆಯ್ತು, ಪರವಾಗಿಲ್ಲ, ನೀವೇನ್ ಮಾಡಿ ತೆಗೆದ್ಮೇಲೆ ಅದೇ ಜಾಗದಲ್ಲಿ ಬೇಡಪ್ಪ. ಅದೇ ಜಾಗದಲ್ಲಿ ನೀವೇನ್ ಮಾಡಿ, ಫಸ್ಟ್ ಆ ಜಾಗದಲ್ಲಿ ಒಂದು ಬೆಳೆ ಬೇರೆ ಬೆಳೆ ಬೆಳೀರಿ, ಯಾವ್ದಾದ್ರು ಅಂದ್ರೆ ಉರುಳಿ ಅಥವಾ ರಾಗಿ ಆ ಬೆಳೆನ ಬೆಳೀರಿ. ಮುಂದಿನ ಅಕ್ಟೋಬರ್ ನವೆಂಬರ್ ಗೆ ಆ ಜಾಗದಲ್ಲೇ ಮಾಡಬಹುದು ನೀವು. ಹೌದು ಹೌದು ಹೌದು, ನಾವು ಪ್ರತಿ ಆಗ್ಲೇ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಮಾಡಿದ್ದೇವೆ ರಾಜ, ಅದ್ರ ಬಗ್ಗೆ ಹೇಳಿದ್ವಿ. ನೀವು ಅಂಗಾಂಶ ಆಲೂಗೆಡ್ಡೆ ಸಸಿಯನ್ನು ತಂದು ನೀವು ಬಿತ್ತನೆ ಮಾಡ್ಕೊಂಡು ಮುಂದಿನ ಹಂಗಾಮಿಗೆ ನಿಮಗೆ ಬೇಕಾದಂತಹ ಆಲೂಗೆಡ್ಡೆಯನ್ನ ಬಿತ್ತನೆಗೋಸ್ಕರ ನೀವೇ ಉತ್ಪಾದನೆ ಮಾಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ನೀವು ಒಂದು ಕೆಲಸ ಮಾಡಿ, ನೀವು ಅಕ್ಟೋಬರ್ ಕಳೆದ ನಂತರ ಅಥವಾ ಸೆಪ್ಟೆಂಬರ್ ಕಳೆದ ನಂತರ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ನಿಮ್ಗೆ ಎಲ್ಲಿ ಗಿಡಗಳು ಲಭ್ಯ ಆಗ್ತದೆ ಅಂತ ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಅದಾದ ನಂತರ ನೀವು ಖಂಡಿತವಾಗಿಯೂ ಗಿಡಗಳನ್ನ ಹಾಕಿ ಈ ಹಿಂಗಾರಿನಲ್ಲಿ ನೀವು ಬೀಜವನ್ನ ಬೆಳೆದು ಮುಂದಿನ ಮುಂಗಾರಿಗೆ ನೀವು ಅದನ್ನ ಬೀಜವಾಗಿ ಉಪಯೋಗ ಮಾಡ್ಕೊಳ್ಳಿ. ಒಂದು ಎಕರೆಗೆ ನಿಮ್ಗೆ ಅಂದಾಜು 25-28 ಸಾವಿರ ಸಸಿ ಬೇಕಾಗ್ತದೆ ನಿಮ್ಮ ಜಮೀನ ಮೇಲೆ ಇದಾಗಿ. ಸೊ ನೀವು ನೀರಿನ ಸೌಕರ್ಯ ಇದ್ರೆ ಮಾತ್ರ ಒಂದು ಎಕರೆ ಬೆಳೀರಿ. ನೀರಿನ ಸೌಕರ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕೇವಲ ಕನಿಷ್ಠ ಒಂದು 10-15 ಕ್ವಿಂಟಲ್ ಬೆಳೆದ್ರೆ ಸಾಕು. ನೀವು ನೀವು 10 ಕ್ವಿಂಟಲ್ ನೀವು ಗೆಡ್ಡೆನ ಬೆಳ್ಕೊಂಡ್ರೆ ಮುಂದಿನ ವರ್ಷಕ್ಕೆ ನೀವು 2.5 ಎಕರೆಗೆ ಅದೇ ಗೆಡ್ಡೆನ ಹಾಕ್ಬೋದು ನೀವು. ಆ ರೀತಿ ಇರ್ತದ ಆ ರೀತಿ. ಆಯ್ತು ಆಯ್ತು, ಧನ್ಯವಾದ ದೇವರಾಜ್ ಅವರ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಲೇ ಗ್ರಾಮದಿಂದ ನಮಸ್ಕಾರಗಳು. ಕಾರ್ಯಕ್ರಮ ಮಾತಾಡಿ ಮಾತಾಡಿ ಶೆಟ್ರ, ಏನ್ ಪ್ರಶ್ನೆ ಇದೆ ಕೇಳಿ ನಿಮ್ದು. ಸರ್, ನಮ್ಮ ಕೃಷಿ ಜಮೀನಲ್ಲಿ ಬದು ಹಾಕಿಸ್ಬೇಕು ಅಂತ ಇದ್ದೀನಿ, ನರೇಗಾ ಯೋಜನೆಯಲ್ಲಿ ಅವಕಾಶ ಉಂಟು ಗುರುಗಳೇ? ಅವಕಾಶ ಇದೆ ಶೆಟ್ರೆ, ನಿಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದು ಹಾಕ್ಸ್ಲಿಕ್ಕೆ ಅವಕಾಶ ಇದೆ. ಅದೇ ಈಗಾಗಲೇ ನಾನು ಹೇಳ್ದಾಗೆ ನಮ್ಮ ಇಲಾಖೆ ಅಥವಾ ಕೃಷಿ ಇಲಾಖೆ, ನೀವು ಎರಡು ಇಲಾಖೆಯನ್ನ ನಿಮ್ಮ ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ, ಅಲ್ಲಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾರೆ ಅವರು ಬದುಗಳ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ. ಮೊದಲು ಮಾಡಬೇಕಾಗಿದ್ದು ನಿಮ್ಗೆ ಅರ್ಹತೆ ಬೇಕು. ಒಂದು ಏನಂತ ಹೇಳಿದ್ರೆ, ಯಾರ್ದು ಹೆಸರಿನಲ್ಲಿ ಆರ್ ಟಿ ಸಿ ಇದೆಯೋ ಅವ್ರ ಹೆಸರಿನಲ್ಲಿ ಉದ್ಯೋಗ ಖಾತೆ ಉದ್ಯೋಗ ಚೀಟಿ ಇರಬೇಕಾಗ್ತದೆ. ಸೊ ಉದ್ಯೋಗ ಚೀಟಿ ನಿಮ್ದೊಂದು ಆರ್ ಟಿ ಸಿ ತೆಗೆದುಕೊಂಡೋಗಿ ನಿಮ್ಮ ಪಂಚಾಯತ್ನಲ್ಲಿ ಮೊದಲೊಂದು ಕ್ರಿಯಾ ಯೋಜನೆಗೆ ನಿಮ್ಮ ಹೆಸರನ್ನ ಸೇರಿಸಿ. ಅದಾದ ನಂತರ ಅದು ಐದರ್ ನಮ್ಮ ಇಲಾಖೆ ಅಥವಾ ಕೃಷಿ ಇಲಾಖೆ, ಪ್ರಾಯಶಃ ಕೃಷಿ ಇಲಾಖೆನೂ ಅನುಷ್ಠಾನ ಮಾಡ್ತಾರೆ ಬದು ನಿರ್ಮಾಣ ಮಾಡೋದನ್ನ. ನೀವಲ್ಲಿ ಮಾಡಿಸ್ಕೊಂಡಿದ್ದೆ ಅದನ್ನ ನಿಮಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಅವಕಾಶ ಉಪಯೋಗ ಪಡ್ಕೊಳ್ಳಿ ಅವಕಾಶ ಇದೆ ನಿಮಗೆ. ಅದು ಒಬ್ಬ ಫಲಾನುಭವಿಗೆ ಒಟ್ಟು 1.5 ಲಕ್ಷದಿಂದ 2 ಲಕ್ಷದವರೆಗೆ ಅವಕಾಶ ಇದೆ. ಆಯ್ತಾ, ನೀವು ಕನಿಷ್ಠ ಒಂದು 3-4 ಎಕರೆ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು, ಧನ್ಯವಾದ ಧನ್ಯವಾದ ಶೆಟ್ರ. ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ಕಾರ ಗುರುಗಳಿಗೆ, ನಮಸ್ಕಾರ. ಹಲೋ, ನಮಸ್ಕಾರ. ಹಲೋ ಹೇಳಿ. ಹಲೋ ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ ಅಮ್ಮ. ಸರ್, ಸುಮಾ ಅಂತ. ಸುಮಾ ಎಲ್ಲಿಂದ? ಹಾಸನ್ನಿಂದ ಸರ್. ಮಾತಾಡಿ ಸುಮಾ, ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ ಹೇಳಿ ಸುಮಾ ಅವ್ರೆ, ಹೇಳಿ. ಸರ್, ನಮ್ದು ಆಲೂಗೆಡ್ಡೆ ಹಾಕಿದೀವಿ, 1 ತಿಂಗಳಾಗಿದೆ ಸರ್, 1.5 ತಿಂಗಳು. 2 ಸಲ ಔಷಧಿ ಹೊಡೆದಿದೀವಿ. ಕರಿಕಡ್ಡಿ ರೋಗ ಆಗಿದೆ ಸರ್. ಓ, ಕರಿಕಡ್ಡಿ ರೋಗ ಜಾಸ್ತಿ ಬಂದಿದ್ಯಾ? ಅಲ್ಲ ಏನಿಲ್ಲ, ಕರಿಕಡಿ ರೋಗ ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೆ ಜಾಸ್ತಿ ಬರ್ತದೆ ಸುಮಾ. ಅದು ಈಗ ಬಿಸಿಲು ಕಡಿಮೆ ಇದೆಯಲ್ಲ, ಈಗ ತಂಪು ವಾತಾವರಣ, ಇದರಲ್ಲಿ ಕರಿಕಡಿ ರೋಗ ಜಾಸ್ತಿ ಹಬ್ಬೋದಿಲ್ಲ. ಈಗ ನಿಮ್ಮ ಹೊಲದಲ್ಲಿ ಕರಿಕಡಿ ರೋಗ ಆಲ್ರೆಡಿ ಇದ್ರೆ ಈಗ ಮುಂದಕ್ಕೆ ಹಬ್ಬೋದಿಲ್ಲ ಅದು. ಅದಕ್ಕೆ ನೀವೇನ್ ಮಾಡಿ, ಈಗ ಒಂದು ಔಷಧಿ ಬರ್ತದೆ, ನಾನು ಟ್ರೇಡ್ ನೇಮ್ ಹೇಳ್ಬಿಡ್ತೀನಿ ನಿಮ್ಗೆ, ಪೆಗಾಸಸ್ ಅಂತ ಒಂದು ಔಷಧಿ ಬರ್ತದೆ. PEGASUS ಪೆಗಾಸಸ್, ಅದನ್ನೊಂದು ಔಷಧಿ ತಂದು ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಈಗ ಮ್ಯಾಂಕೋ ಜಬ್ಬು ಅಥವಾ DM-45 ಮ್ಯಾಂಕೋ ಜಬ್ ಅಥವಾ DZ-78 ಇದನ್ನು ಮಿಕ್ಸ್ ಮಾಡಿ ಪೆಗಾಸಸ್ 1 ಗ್ರಾಮ್ 1 ಲೀಟರ್ ನೀರಿಗೆ. ಅದು ಮ್ಯಾಂಕೋ ಜಬ್ ಹೇಳಿದ್ದಲ್ಲ ನಾನು, ಮ್ಯಾಂಕೋ ಜಬ್ಬು ಅಥವಾ Z-78 2 ಗ್ರಾಮ್ 1 ಲೀಟರ್ ನೀರಿಗೆ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಸಿಂಪರಣೆ ಮಾಡಿ. ನಿಮ್ಗೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಅಂಗಮಾರಿ ರೋಗ ಇದ್ರೂ ಹೋಗ್ತದೆ. ಆಮೇಲೆ ನಿಮ್ಮ ಕರಿಕಡಿ ರೋಗ, ಏನ್ ನಾವ್ ಹೇಳ್ತೀವಿ ಕರಿಕಡಿ ರೋಗ ಅಂದ್ರೆ ಅದು ಒಂದು ರೋಗ ಅಲ್ಲ, ಅದು ಅದು ಒಂದು ಕೀಟದ ಹಾವಳಿ. ಅದು ಅಂದ್ರೆ ನಮ್ಮಲ್ಲಿ ಮೈಟ್ಸ್ ಅಂತ ಬರ್ತದೆ, ಮೈಟ್ಸ್, ಈ ಮೈಟ್ಸ್ ನುಸಿ ಇರ್ತದಲ್ಲ, ನುಸಿ ಏನ್ ಮಾಡ್ತದೆ, ಎಲೆಯ ಕೆಳಭಾಗದಲ್ಲಿ ಸೇರಿ ರಸ ಇರುತ್ತಿರ್ತದೆ, ಅದರಿಂದ ಅದು ಕಪ್ಪಾಗ್ತದೆ ಎಲೆ. ಸೊ ನುಸಿ ಬಾಧೆ, ಅದು ನುಸಿ ಬಾಧೆ. ಸೊ ಅದರಿಂದ ಅದು ಕರಿಕಡ್ಡಿ ಆಗಿಬಿಡ್ತದೆ ಅದೆಲ್ಲ. ಸೊ ಹಾಗಾಗಿ ಪೆಗಾಸಸ್ ಮತ್ತೆ ಅದಕ್ಕೆ ಜೊತೆಗೆ Z-78 ಇವೆರಡು ಮಿಕ್ಸ್ ಮಾಡಿ ಸಿಂಪರಣೆ ಮಾಡಿ, ನಿಮಗೆ ಖಂಡಿತವಾಗ್ಲೂ ಅದು ರೋಗ ಕಡಿಮೆ ಆಗ್ತಾ ಬರ್ತದೆ ಅದು. ಸರ್, 2 ದಿವಸ ಆಗಿದೆ ಔಷಧಿ ಹೊಡೆದು. ಯಾವ ಔಷಧಿ ಹೊಡೆದಿದ್ರಿ ಈಗ? ಯಾವ್ದು ಹೊಡೆದು ಗೊತ್ತಿಲ್ಲ ಸರ್. ಇದೇ ರೋಗಕ್ಕೆ ಹೊಡೆದಿರೋದಾ? ಕರಿಕಡ್ಡೆ ರೋಗ ಕೊಡ್ದಿರೋದು ಎರಡು ದಿವಸ ಹೊಡೆದಿದ್ರೆ ಅಕಸ್ಮಾತ್ ಸಮಸ್ಯೆ ಇಲ್ಲ, ಕಂಟ್ರೋಲ್ ಆಗ್ತದೆ. ಅದು ಕೇಳಿ ಯಾವ ಔಷಧಿ ಹೊಡೆದಿದ್ರು ಅಂತ. ಮೋಸ್ಟ್ಲಿ ಹೊಡೆದಿರ್ತಾರೆ, ಇದೇ ಔಷಧಿ ಹೊಡೆದಿರ್ಬೋದು ಅವರು. ಅಕಸ್ಮಾತ್ ಯಾವ್ದು ಔಷಧಿ ಹೊಡೆದಿರ ತಿಳ್ಕೊಂಡ ನಂತರ ಬೇಕಾದ್ರೆ ನಮ್ಮ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ, ನಾವು ಮತ್ತೆ ನಿಮಗೆ ಕ್ಲಾರಿಫೈ ಮಾಡ್ತೀವಿ ಏನ್ ಮಾಡಬಹುದು ಅಂತ. ಆಯ್ತು, ಥ್ಯಾಂಕ್ ಯು ಸುಮಾ. ಧನ್ಯವಾದ ಸುಮಾ ಕರೆ ಮಾಡಿ. ಧನ್ಯವಾದ. ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೆಸರು ಹೇಳಿ, ಮಾತನಾಡಿ. ಚಂದ್ರು ಅಂತ ಸರ್, ಮಂಡ್ಯ ತಾಲೂಕು. ಮಾತಾಡಿ ಚಂದ್ರು. ಚಂದ್ರು ಹೇಳಿ ಸರ್. ಈ ನರೇಗಾ ಯೋಜನೆಯಲ್ಲಿ ಈ ಅರಣ್ಯ ಕೃಷಿ ಮಾಡಕ್ಕೆ ಸೌಲಭ್ಯ ಸಿಗ್ತದೆ ಸರ್? ಅರಣ್ಯ ಕೃಷಿ ಮಾಡ್ಲಿಕ್ಕೆ ಚಂದ್ರು ಸೌಲಭ್ಯ ಸಿಗ್ತದೆ. ನಿಮ್ಮ ಅರಣ್ಯ ಗಿಡಗಳಿದ್ರೆ ಅದು ಒಂದು ನಾಟಿ ಮಾಡ್ಕೊಳ್ಳೋದಕ್ಕೆ ನಾವೇಗೆ ಬೇರೆ ಮಾವು, ಸಪೋಟ, ತೆಂಗು, ಅಡಿಕೆ ಈ ರೀತಿ ಬೆಳೆಗಳಿಗೆ ಸಹಾಯಧನವನ್ನು ಉದ್ಯೋಗ ಖಾತ್ರಿ ಮೂಲಕ ನೀಡ್ತೀವೋ ಅದೇ ರೀತಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಅರಣ್ಯ ಬೆಳೆಗಳಿಗೂ ಸಹ ಪ್ರೋತ್ಸಾಹ ಇದೆ. ನೀವು ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆ ಕ್ರಿಯೋಜನೆ ಸೇರಿಸಿ ನಿಮ್ಮ ಪಂಚಾಯತ್ನಲ್ಲಿ. ಮತ್ತೆ ನಮ್ಮ ಅರಣ್ಯ ಇಲಾಖೆ ನಿಮ್ಮಲ್ಲಿ ಅಲ್ಲಿ ಸಾಮಾಜಿಕ ಅರಣ್ಯ ವಿಭಾಗ ಇದೆಯಲ್ಲ ಮಂಡ್ಯದಲ್ಲಿ, ಸಾಮಾಜಿಕ ಅರಣ್ಯ ವಿಭಾಗವನ್ನು ನೀವು ಸಂಪರ್ಕ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಯಾವ್ಯಾವ ಗಿಡಗಳಿಗೆ ಎಷ್ಟೆಷ್ಟು ಅನುದಾನ ಲಭ್ಯ ಇದೆ ಮತ್ತು ಗಿಡಗಳು ನಿಮ್ಗೆ ಎಲ್ಲಿ ದೊರಕ್ತವೆ ಎಲ್ಲ ಮಾಹಿತಿ ನೀಡ್ತಾರೆ. ಚಂದ್ರು, ನೀವು ಹೋಗಿ ನಿಮ್ಮ ಅರಣ್ಯ ಸಾಮಾಜಿಕ ಅರಣ್ಯ ವಿಭಾಗ ಅಧಿಕಾರಿಗಳ ಸಂಪರ್ಕ ಮಾಡಿ ಮಾಹಿತಿ ಪಡೆದು ನೀವು ಮುಂದುವರಿಬಹುದು. ಬದುಗಳಿಗೆ ಯೂಸ್ಲಿ ಬದುಗಳಿಗೆ ಬೌಂಡ್ರಿಗೆ ಹಾಕೊಳ್ಬಹುದು, ಅದನ್ನ ಹಾಕೊಳ್ಬಹುದು. ಹೌದು ಹೌದು. ಆಮೇಲೆ ಸರ್ ಇನ್ನೊಂದು ಇದೆ, ಅದಕ್ಕೂ ಅವಕಾಶ ಇದೆ. ದನ್ನಿಂದ ಕೊಟ್ಟಿಗೆ ಮಾಡ್ಕೊಳ್ಳೋದಕ್ಕೂ ಉದ್ಯೋಗ ಖಾತ್ರಿ ಯೋಜನೆಯಡಿ ಅವಕಾಶ ಇದೆ. ಅದರಲ್ಲಿ ಕನಿಷ್ಠ ನಿಮಗೆ 17,000 ತನಕ ನಮ್ಮ ಕೂಲಿ ವೆಚ್ಚವನ್ನು ಪಡಲಿಕ್ಕೆ ಅವಕಾಶ ಇದೆ. ನೀವು ನಿಮ್ಮ ನಮ್ಮ ಅದಕ್ಕೋಸ್ಕರ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಭೇಟಿ ಮಾಡಿ ನಿಮ್ಗೆ ಏನು ಕಾರ್ಯಕ್ರಮಗಳು ಮಾಡ್ಕೊಳ್ಬೇಕಂತಿದ್ದೀರಿ ಕ್ರಿಯೋಜನೆಯಲ್ಲಿ ಸೇರಿಸಿ ನೀವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ದನದ ಕೊಟ್ಟಿಗೂ ಅವಕಾಶ ಇದೆ, ಅರಣ್ಯ ಬೆಳೆಗಳಿಗೂ ಅವಕಾಶ ಇದೆ, ತೋಟಗಾರಿಕಾ ಬೆಳೆಗಳಿಗೂ ಅವಕಾಶ ಇದೆ, ಬದು ನಿರ್ಮಾಣ ಮಾಡೋದಕ್ಕೂ ಅವಕಾಶ ಇದೆ, ಮತ್ತೆ ಜಮೀನನ್ನ ಮಟ್ಟ ಮಾಡೋದಕ್ಕೂ ಸಹ ಅವಕಾಶ ಇದೆ ಚಂದ್ರು. ಖಂಡಿತ ಖಂಡಿತ, ಅವರ ಹೆಸರಲ್ಲಿ ಮೊದಲೇ ಹೇಳಿದ್ದೀನಿ ನಾನು. ಯಾರು ಖಾತೆದಾರ ಇರ್ತಾರೆ, ಯಾರ ಹೆಸರಲ್ಲಿ ಆರ್ ಟಿ ಸಿ ಇರ್ತದೆ ಅವ್ರ ಹೆಸರಿನಲ್ಲೇ ಇರಬೇಕು, ಮತ್ತೆ ಅವರಿಗೆ ಜಾಬ್ ಕಾರ್ಡು ಸಹ ಅವ್ರ ಹೆಸರಲ್ಲೇ ಇರಬೇಕಾಗ್ತದೆ ಅದು. ಮತ್ತೆ ಮುಖ್ಯವಾಗಿ ಅವರು ಸಣ್ಣ ಅತಿ ಸಣ್ಣ ರೈತರಾಗಿರ್ಬೇಕಾಗ್ತದೆ. ಜಂಟಿ ಇದ್ರೂ ಮಾಡಿಸ್ಕೊಳ್ಬಹುದು, ಯಾರು ಒಬ್ರು ಅವ್ರಿಗೆ ಏನು ವಸಿ ಕೊಟ್ರೆ ಸಾಕು, ಮಾಡಬಹುದು ಮಾಡಬಹುದು. ಚಂದ್ರ ಮಾಡಬಹುದು. ಧನ್ಯವಾದ ಚಂದ್ರು ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾವು ಚಿಕ್ಕಮಗಳೂರು ತಾಲೂಕು ಹೊಸಪುರದಿಂದ. ಯಾವ ಚಿಕ್ಕಮಗಳೂರು ತಾಲೂಕಲ್ಲ? ಹೌದು ಸರ್. ಹೆಸರು ಹೇಳಿ. ಅನ್ನಪೂರ್ಣ ನಂಜುಂಡ ಅಂತ ಸರ್. ಮಾತಾಡಿ ಅನ್ನಪೂರ್ಣ, ಏನ್ ಪ್ರಶ್ನೆ ಇದೆ ಕೇಳಿ. ಅದೇ ಕಾಫಿ ತೋಟದಲ್ಲಿ ಈಗ ನೀರಿನ ಕಲವ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಅನುದಾನ ಏನಾದ್ರೂ ಕೊಡ್ತಾರ ಗ್ರಾಮ ಪಂಚಾಯತಿಯಿಂದ, ನರೇಗಾ ಯೋಜನೆಯಿಂದ ಅಂತ ಕೇಳೋಣ ಅಂತ. ಅಲ್ಲ, ಅದಕ್ಕೆ ಮೇಡಮ್ ಅನ್ನಪೂರ್ಣ ಅವರೇ, ಅದಕ್ಕೆ ನಾನು ಮೊದಲು ಹೇಳಿದ್ದು, ನೀವು ಸಣ್ಣ ರೈತರಾಗಿರ್ಬೇಕಾಗ್ತದೆ ಅಥವಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಬೇಕಾಗ್ತದೆ, ನೀವು ಉದ್ಯೋಗ ಖಾತ್ರಿನಲ್ಲಿ ಎಲಿಜಿಬಲ್ ಆಗಿರ್ಬೇಕು. ಮತ್ತೆ ಸಣ್ಣ ರೈತರ ಐದು. ವೆರಿ ಗುಡ್, ವೆರಿ ಗುಡ್. ಆ ರೀತಿ ಆದ್ರೆ ನಿಮ್ಮಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಳ್ಳೋದಕ್ಕೆ ಕೃಷಿ ಹೊಂಡ ಮಾಡದೇ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಉದ್ಯೋಗ ಖಾತ್ರಿ ಸಹಾಯಧನ ತಗೊಳ್ಳಿಕ್ ಅವಕಾಶ ಇದೆ, ತಗೊಳ್ಬಹುದು. ಅದರಲ್ಲಿ ನೀವು ಎಷ್ಟು ಅಡಿ ಉದ್ದ ತಗಿಳ್ತೀರಿ, ಎಷ್ಟು ಅಡಿ ಅಗಲ ತಗೊಳ್ತೀರಿ, ಎಷ್ಟು ಅಡಿ ಆಳ ಮಾಡ್ತೀರಿ ಅಂತೇಳಿ ನೀವು ಒಂದು ಪ್ಲಾನ್ ಮಾಡಿ ನಿಮ್ಮ ಸಮೀಪದ ಗ್ರಾಮ ಪಂಚಾಯತಿಗೆ ಹೋಗಿ ನಿಮ್ದು ಅರ್ಜಿಯನ್ನು ಕೊಟ್ರೆ ಅದು ಕ್ರಿಯೋಜನೆ ಸೇರಿಸ್ತಾರೆ ಅವರು. ನಂತರ ನಮ್ಮ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ನಿಮ್ಗೆ ಕೃಷಿ ಹೊಂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದರಲ್ಲಿ. ಸರಿ ಸರ್, ಹಾಗಾದ್ರೆ ಮಾಡ್ಕೊಳ್ಬಹುದು ನೀವು, ಖಂಡಿತವಾಗಿ ಮುಂದುವರಿಯಿರಿ. ಧನ್ಯವಾದ ಅನ್ನಪೂರ್ಣ ಕರೆ ಮಾಡಿದ್ದಕ್ಕಾಗಿ. ನಾವು ಹೌದು, ನೀರ್ ಕಾಲುವೆಗೂ ಇದೆ, ನೀರ್ ಕಾಲುವೆಗೂ ಇದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಹಲೋ, ಮುಂದಿನ ಕರೆಗೆ ಹೋಗುವ ಮುನ್ನ ಆಲೂಗಡ್ಡೆನಲ್ಲಿ ಸಾಮಾನ್ಯವಾಗಿ ಏನು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಹೇಳಿ, ಮಾತಾಡಿ. ಬೇಲೂರು ತಾಲೂಕು ದೊರೆಯಪ್ಪ ಅಂತ ಸರ್, ಹಿಮ್ಮಡಿಸಕೆರೆಯಿಂದ. ಸರ್, ಇವ ಅಂಗವಿಕಲರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನು ಅವಕಾಶಗಳಿದೆ ಅಂತ ಸರ್? ಇಲ್ಲ, ಅದು ಇದು ದೊರೆಯಪ್ಪನರೇ, ಅದು ವಿಶೇಷ ಅವಕಾಶಗಳೇನಿಲ್ಲ. ಈಗ ಅಂಗವಿಕಲರಾಗಿದ್ದು ಅವರ ಹೆಸರಿನಲ್ಲಿ ತೋಟ ಅಥವಾ ಅವರ ಹೆಸರಿನಲ್ಲಿ ಜಮೀನಿದ್ರೆ ಅವರು ಸಹ ತೋಟವನ್ನು ಅಭಿವೃದ್ಧಿ ಮಾಡ್ಕೊಳ್ಬಹುದು ಉದ್ಯೋಗ ಖಾತ್ರಿ ಯೋಜನೆಯಡಿ. ಅವರು ಮಾವು, ಸಪೋಟ, ಅಡಿಕೆ ನಿಮ್ಮಲ್ಲಿ ಈಗ ಬೇಲೂರು ಹುಣಸಿನಕೆರೆ ಭಾಗದಲ್ಲಿ ಬೇರೆ ಮಾವು ಸಪೋಟ ಮಾಡ್ಬೋದು, ಅಥವಾ ಗೇರು ಗೋಡಂಬಿ ಬೆಳೆಯನ್ನು ಬೆಳಿಬಹುದು, ಅಥವಾ ಅಡಿಕೆ ಬೆಳೆಯನ್ನು ಬೆಳಿಬಹುದು. ಅವರಿಗೆ ವಿಶೇಷವಾಗಿ ಅವರು ಅಕಸ್ಮಾತ್ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅಂಗವಿಕಲರಾಗಿದ್ರೆ ಅವರು ದೊಡ್ಡ ರೈತರಾಗಿದ್ರೂ ಸಹ ಇದರಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಸಹಾಯಧನ ಪಡೆಯೋಕೆ ಅವಕಾಶ ಇದೆ. ಅವರ ಹೆಸರಲ್ಲಿ ಜಮೀನು ಇರಬೇಕಾಗ್ತದೆ, ಪ್ಲಸ್ ಅವರಿಗೆ ಅವರ ಹೆಸರಲ್ಲಿ ಉದ್ಯೋಗ ಚೀಟಿ ಇರಬೇಕಾಗ್ತದೆ. ಇವೆರಡಿದ್ರೆ ಅವರು ದೊಡ್ಡ ರೈತರಾಗಿದ್ರು ಬೇರೆ ದೊಡ್ಡ ರೈತರಿಗೆ ಅವಕಾಶ ಇಲ್ಲ, ಚೆನ್ನಾಗಿರೋ ದೊಡ್ಡ ರೈತರಿಗೆ ಅವಕಾಶ ಇಲ್ಲ. ಬಟ್ ಅಂಗವಿಕಲರಾದ್ರೆ ಅವ್ರು ದೊಡ್ಡ ರೈತರಾಗಿದ್ರೂ ಸಹ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಒಂದು ಸಹಾಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದರಿಂದ ಅವರು ಸಮೀಪದ ನಿಮ್ಮ ಗ್ರಾಮ ಪಂಚಾಯತಿನ ಸಂಪರ್ಕ ಮಾಡಿ ಕ್ರಿಯೋಜ್ಞೆ ತಯಾರಿಸಿಕೊಂಡು ನೀವು ನಮ್ಮ ಇಲಾಖೆಗಳನ್ನ ಸಂಪರ್ಕ ಮಾಡಿ ಉದ್ಯೋಗ ಖಾತ್ರಿಯಲ್ಲಿ ಸಹಾಯಧನವನ್ನು ಪಡಿಬಹುದು ನೀವು. ಅಲ್ಲ, ಇದು ಗೊತ್ತಾಯ್ತು ಸರ್, ಇದು ನರೇಗಾದಲ್ಲಿ ಸರ್ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಂಗವಿಕಲರಿಗೂ ಕೂಡ 100 ದಿನ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂಥದ್ ನಾವು ಕೇಳ್ತಾ ಇದೀವಿ ಸರ್. ನಾನು ಅದನ್ನ ಹೇಳ್ತಾ ಇರೋದು, ನೀವು ಅವಕಾಶ ಪಡ್ಕೊಳ್ಬಹುದು ಅಂತಲೇ ಹೇಳ್ತಾ ಇರೋದು ನಾನು. ನಿಮ್ಗೂ ಅವಕಾಶ ಇದೆ ದೊರೆಯಪ್ಪ ಅವರೇ. ನಾನು ಅದನ್ನ ಹೇಳ್ತಾ ಇರೋದು, ಅದನ್ನ ಹೇಳಿದ್ರು ಸಾಹೇಬ್ರು ನಿಮ್ಗೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಇಷ್ಟೇ ಸರ್, ತುಂಬಾ ಥ್ಯಾಂಕ್ ಯು ಸರ್. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಹಲೋ, ಹೇಳಿ. ಕರೆ ತುಂಡಾಯ್ತು ಸರ್ ಅದು. ಇಲ್ಲ, ಈಗ ಉದ್ಯೋಗ ಖಾತ್ರಿ ಯೋಜನೆ ಮೊದಲು ನಮಗೆ ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ಎಲ್ಲ ಕೇಳೋಕರಿಗೆ, ರೈತರಿಗೆ. ಏನಂತ ಹೇಳಿದ್ರೆ, ಉದ್ಯೋಗ ಖಾತ್ರಿ ನೋಡಿ ಮೊದಲು ಎಲಿಜಿಬಲ್ ಬೆನಿಫಿಷರಿ ಅಂದ್ರೆ ಅರ್ಹ ಫಲಾನುಭವಿ ಯಾರು ಅಂತ ಹೇಳಿದ್ರೆ, ಅವರು ಸಣ್ಣ ಅತಿ ಸಣ್ಣ ರೈತರಾಗಿರ್ಬೇಕಾಗ್ತದೆ. ಅವ್ರಿಗೆ ಮತ್ತೆ ಅವ್ರ ಹೆಸರಲ್ಲಿ ಪಾಣಿ ಇರಬೇಕಾಗ್ತದೆ, ಮತ್ತೆ ಅವ್ರ ಹೆಸರಲ್ಲಿ ಉದ್ಯೋಗ ಚೀಟಿ ಇರಬೇಕಾಗ್ತದೆ, ಅಥವಾ BPL ಕಾರ್ಡ್ ಹೋಲ್ಡರ್ ಆಗಿರ್ಬೇಕಾಗ್ತದೆ. ಇದು ಮೊದಲನೇ ಅರ್ಹತೆ. ಎರಡನೇವ್ರು ಅವರು ಅಂಗವಿಕಲರು ಅಥವಾ ಮಹಿಳೆಯರಾಗಿದ್ರೆ ಅಥವಾ SC/ST ಫಲಾನುಭವಿಗಳಿದ್ರೆ ದೊಡ್ಡ ರೈತರಾಗಿರೂ ಸಹ ಪಡಲಿಕ್ಕೆ ಅವಕಾಶ ಇದೆ. ಇವರು ಅರ್ಹ ಫಲಾನುಭವಿಗಳು. ಇವರು ಸಮೀಪದ ಗ್ರಾಮ ಪಂಚಾಯತಿಗೆ ಹೋಗಿ ತಮ್ಮ ಬೇಡಿಕೆ ಏನಿದೆ, ತಮ್ಮ ಜಮೀನಿನಲ್ಲಿ ಏನು ಕೆಲಸವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತೀರಿ, ಅದನ್ನು ಸಂಪರ್ಕ ಮಾಡಿ ಕೊಟ್ಟು ಕ್ರಿಯೋಜ್ಞೆ ತಯಾರಿಸಿ ನೀವು ಅದರಲ್ಲೂ ಸಹಾಯಧನ ಪಡೆಯಲಿಕ್ಕೆ ಅವಕಾಶ ಇದೆ. ಇನ್ನೊಂದು ಕರೆ ಇದೆ. ಹಲೋ, ಹೇಳಿ. ಇಲ್ಲ, ಕರೆ ತುಂಡಾಯ್ತು ಸರ್. ಅದು ಸಾಮಾನ್ಯವಾಗಿ ಆಲೂಗಡ್ಡೆನಲ್ಲಿ ಏನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ? ಈಗ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ ಒಂದು ವಾಣಿಜ್ಯ ಬೆಳೆ. ಈಗಾಗಲೇ ನಾವು ಸಾಕಷ್ಟು ಸಲ ಚರ್ಚೆ ಮಾಡಿದೀವಿ ಅದ್ರ ಬಗ್ಗೆ. ಈಗಾಗಲೇ ನಮ್ಮ ಆಕಾಶವಾಣಿ ಮೂಲಕನೂ ಸಹ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಏನಾಗಿದೆ, ಕಳೆದ ಒಂದು ವಾರದಿಂದ 10 ದಿವಸದಿಂದ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಭೂಮಿನಲ್ಲಿ, ಮತ್ತೆ ಆ ವಾತಾವರಣದಲ್ಲಿ ಶೀತದ ಅಂಶ ಜಾಸ್ತಿ ಆಗಿದೆ, ಮತ್ತೆ ಆರ್ದ್ರತೆ ಏನು ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ನಮ್ಮ ಆಲೂಗೆಡ್ಡೆ ಬೆಳೆಗೆ ಸ್ವಲ್ಪ ರೋಗ ರುಜಿನಿಗಳು ಕೀಟಬಾಧೆ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಆಲೂಗೆಡ್ಡೆ ಬೆಳೆಗಾರರು ಸ್ವಲ್ಪ ಇಲಾಖೆಗಳನ್ನ ಸಂಶೋಧನಾ ಕೇಂದ್ರಗಳನ್ನ ಸಂಪರ್ಕ ಮಾಡಿ ಸರಿಯಾಗಿ ಯಾವ ಔಷಧಿಯನ್ನ ಯಾವ ಸಂದರ್ಭದಲ್ಲಿ ಯಾವ ರೋಗಕ್ಕೆ ಯಾವ ಕೀಟಕ್ಕೆ ಸಿಂಪರಣೆ ಮಾಡಬೇಕನ್ನೋದನ್ನ ಕೇಳಿ ಪಡೆದು ಸಿಂಪರಣೆ ಮಾಡಿದರೆ ರೋಗವನ್ನು ಖಂಡಿತವಾಗ್ಲೂ ಹತೋಟಿಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಆಲೂಗೆಡ್ಡೆ ಅಲ್ಪಕಾಲದ ಬೆಳೆ, ಜೊತೆಗೆ ಬಹಳ ಸಕ್ಯುಲೆಂಟ್ ಕ್ರಾಪು, ಅದು ರೋಗ ರುಜಿನಗಳಿಗೆ ಮತ್ತು ಕೀಟಕ್ಕೆ ಬಹಳ ಬೇಗ ಬಾಧಿತವಾಗಿಬಿಡ್ತದೆ. ಸೊ ಅದರಿಂದ ನಾವು ಸರಿಯಾದ ಹಂತದಲ್ಲಿ ಸರಿಯಾದ ಔಷಧಿ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ನಾನು ತುಂಬ ಜನ ರೈತರನ್ನ ಪ್ರತಿದಿನ ಭೇಟಿ ಮಾಡ್ತಾ ಇರ್ತಾರೆ, ಔಷಧಿ ಹೊಡೆದಿದ್ದೀನಿ ಅಂತ ಹೇಳ್ತಾರೆ. ಆದರೆ ಯಾವ ಔಷಧಿಯನ್ನು ಹೊಡೆದಿದ್ದಾರೆ, ಯಾವುದಕ್ಕೆ ಯಾವ ಔಷಧಿ, ಅದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ರೈತರುಗಳು ನಾವೆಲ್ಲ ಸೇರಿ ಏನು ಮಾಡೋಣ, ನಮ್ಮ ಇಲಾಖೆ ಹತ್ತಿರದ ನಿಮ್ಮ ತೋಟಗಾರಿಕೆ ಇಲಾಖೆ ಇದೆ, ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇದೆ, ನೀವು ಭೇಟಿ ಮಾಡಿ ಔಷಧಿಯ ಪ್ರಮಾಣವನ್ನು ಮತ್ತು ಔಷಧಿ ಹೆಸರನ್ನು ಕರೆಕ್ಟಾಗಿ ತಿಳಿದು ಅದನ್ನು ಕೊಂಡ್ಕೊಂಡು ಔಷಧಿ ಹೊಡೀರಿ, ಖಂಡಿತವಾಗಿ ನಾವು ರೋಗವನ್ನು ನಿಯಂತ್ರಣ ಮಾಡಬಹುದು. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಂದು ಹಾಸನ ಜಿಲ್ಲೆ ನಿರ್ವಾಣ ಗೌಡ ಅಂತ ಸರ್, ಗೆಂಡೇಹಳ್ಳಿ ಗ್ರಾಮ. ಮಾತಾಡಿ ನಿರ್ವಾಣ ಗೌಡ್ರೆ. ಸರ್ ನಮಸ್ತೆ. ಹೇಳಿ ಹೇಳಿ ಗೌಡ್ರೆ. ಸರ್ ನಮ್ದು ಹಾಸನ ಜಿಲ್ಲೆ ಬೇಲೂರು, ನಮ್ದು ಕಾಫಿ ಬೆಳಗಾರ ಏರಿಯಾ ಸ್ವಾಮಿ. ಹೇಳಿ ಹೇಳಿ. ನಾವೊಂದು 15,000 ಮರ ಬೆಳೆದ್ದೀನಿ. ಅದ್ರಲ್ಲಿ 400 ಹಲಸಿನ ಹಣ್ಣಿನ ಮರ ಬೆಳೆದು ನನಗೆ ವೃಕ್ಷಮಿತ್ರ ಪ್ರಶಸ್ತಿ ಕೊಟ್ಟಿದ್ದಾರೆ. ಒಳ್ಳೇದು ಒಳ್ಳೇದು ಒಳ್ಳೇದು ಗೌಡ್ರೆ. ಬಿಜಾಪುರ ಕರೆದು ಅಲ್ಲಿ ರಾಜ್ಯ ಪ್ರಶಸ್ತಿ ಕೊಟ್ಟರು. ನಾನು ಬರ್ತೀನಿ ನಿಮ್ ತೋಟ ಒಂದ್ಸಲ ನೋಡಿ ಬರ್ತೀನಿ ಗೌಡ್ರೆ. ತಾವು ಬರ್ಬೇಕು ಸ್ವಾಮಿ, ಗೆಂಡೆ ಬೇಲೂರು ತಾಲೂಕು ಗೆಂಡೇಹಳ್ಳಿ. ಇಲ್ಲ ಬರ್ತಿಬಿಡಿ, ಆ ಭಾಗದಲ್ಲಿ ತುಂಬಾ ಓಡಾಡಿದೀನಿ, ನಾನು ಬಂದು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಾನು ನಮ್ ತೋಟದಲ್ಲಿ 45 kg ಹಸಿನಕಾಯಿ ಬಂದಿತ್ತು ಸರ್. ಅದು ಗುಜರಾತ್ಗೆ ತಳಿ ಅಭಿವೃದ್ಧಿ ಹೋಯ್ತು. ಬಹಳ ಒಳ್ಳೆ ನಿರ್ವಹಣೆ ಗೌಡ್ರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆ ಇದೆಯಾ ನಿಮ್ದು? ಅಲ್ಲ ಸ್ವಾಮಿ, ನಂದೊಂದು ಮಾತು ಹೇಳ್ಬಿಡ್ತೀನಿ ಸರ್. ಹೇಳಿ ಹೇಳಿ ಹೇಳಿ ಹೇಳಿ ಸ್ವಾಮಿ. ಈಗ ನಮ್ಮ ಭಾರತದ ಹೆಣ್ಮಗಳು ಮೇರಿ ಕೋಮ್ ಅಲ್ಲಿ ಒಳ್ಳೆ ಇದು ಬೆಳ್ಳಿ ಪದಕ ಹೊಡೆದಾರಲ್ಲ, ಆ ಹೆಣ್ಮಗಳಿಗೆ ಪ್ರಧಾನಿಯವರು ಅರುಣಾಚಲ ಮುಖ್ಯಮಂತ್ರಿಗಳು ಚೆನ್ನಾಗಿ ಹಣಕಾಸಲ್ಲಿ ಕೊಟ್ಟು ಇನ್ನು ಮುಂದಕ್ಕಿರೋ ಮಕ್ಕಳು ಚೆನ್ನಾಗಿ ಫೈಟ್ ಕೊಡ್ತಾ ಇದಾರೆ. ಹಂಗಾಗಿ ಸ್ವಾಮಿ, ನಂದು ಒಂದು 8-9 ಲಕ್ಷ ಸಾಲ ಇದೆ. ನಾನು ಹಸಿನಣ್ಣು ಮರ ಬೆಳೆ ಈಗ ನಾನೇ ಪ್ರಧಾನಮಂತ್ರಿಗೆ ಹೇಳ್ಬೇಕಾ ನಿಮ್ ಸಾಲ ಮನ್ನಾ ಮಾಡಿ ಅಂತ? ಹೇಳ್ಬಿಟ್ಟು ನನ್ ಸಾಲ ಮನ್ನಾ ಮಾಡ್ತೀವಿ ಸ್ವಾಮಿ, ನಂದು 89 ಲಕ್ಷ ನಿರ್ವಾಣಿಗೌಡ್ರೆ. ಈಗ ಏನ್ ಗೊತ್ತಾ, ನಮ್ದು ಮುಗಿಸ್ತೀನಿ ಅದ್ರಲ್ಲಿ 4 ಲಕ್ಷ ಇಲ್ಲ ನಿರ್ವಾಣಿಗೌಡ್ರೆ. ಈಗ ನಾವು ಅಲ್ಲ, ಈಗ ನಿರ್ವಾಣಿಗೌಡ್ರೆ, ಈಗ ನಾವು ನೀವು ಈ ಕಾರ್ಯಕ್ರಮದಲ್ಲಿ ಆಗುವಂತ ವಿಷಯಗಳನ್ನ ಚರ್ಚೆ ಮಾಡ್ಬೇಕು. ನಾವು ಆಗದಿರೋ ವಿಷಯಗಳನ್ನ ನೀವು ಹೇಳೋದು, ನಾನ್ ನಿಮ್ಗೆ ಏನ್ ಹೇಳೋದು ಅದು ಸರಿಯಾಗೋದಿಲ್ಲ ನಿರ್ವಾಣಿಗೌಡ್ರೆ. ಅಲ್ಲ ಹೇಳ್ಬಿಡ್ತೀನಿ ಕೇಳಿ, 100 ಜನ ಕೇಳ್ತಾ ಇರ್ತಾರೆ, 1000 ಜನ ಕೇಳ್ತಾ ಇರ್ತಾರೆ, ಒಂದ್ಸಲ ಬಂದು ಭೇಟಿ ಮಾಡ್ತೀವಿ, ಚರ್ಚೆ ಮಾಡೋಣ ಬಿಡಿ. ಆಗ ಧನ್ಯವಾದ ನಿರ್ವಾಣಿಗೌಡ್ರೆ, ನೀವು ಕರೆ ಮಾಡಿದ್ದಕ್ಕಾಗಿ. ನಿರ್ವಾಣಿಗೌಡ್ರೆ ನೋಡಿ, ಇವತ್ತಿನ ವಿಷಯ ಅದಲ್ಲ, ದಯಮಾಡಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗ್ತಾವ ಮಾತಾಡಿ. ಹಲೋ ಹಲೋ ಸರ್, ಆತ್ಮಕಳ್ಳಿ ಹೆಸರು ಹೇಳಿ. ಪ್ರಶ್ನೆ ಏನಿದೆ ಬೇಗ ಕೇಳಿ ನಿಂಗೇಗೌಡ್ರೆ, ಸಮಯ ಇಲ್ಲ. ಅಡಿಕೆ ಗಿಡಕ್ಕೆ ಅಡಿಕೆ ಗಿಡಕ್ಕೆ ನರೇಗ ಯೋಜನೆ ಅವಕಾಶ ಇದೆ. ಸುಮಾರು 1 ಎಕರೆಗೆ 65,000-70,000 ನೀವು ಸಹಾಯಧನವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದಂಗೆ ನೀವು ಹೊರ ರೈತರಾಗಿರ್ಬೇಕಾಗ್ತದೆ. ಮತ್ತು ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ, ಅಡಿಕೆ ಬೆಳೆಗಿಂತ ಮುಂಚೆ ನಿಮ್ಮಲ್ಲಿ ನೀರಾವರಿ ಸೌಲಭ್ಯ ಬಹಳ ಮುಖ್ಯ. ಅಡಿಕೆ ಬೆಳೆಗೆ ನೀರಾವರಿ ಸೌಲಭ್ಯ ಬಹಳ ಮುಖ್ಯ. ನಿಮಗೆ ಏನ್ ಹೇಳ್ತೀವಿ ನಾವು, ಖಂಡಿತ ಖಚಿತವಾದಂತಹ ನೀರಾವರಿ ಸೌಲಭ್ಯ ಬೇಕಾಗ್ತದೆ ನಿಮ್ಮಲ್ಲಿ. ನಿಮ್ಮಲ್ಲಿ ಬೋರ್ ಇದ್ದೇ ನೀರಾವರಿ ಸೌಲಭ್ಯ ಅಲ್ಲ ಅದು. ನಿಮಗೆ ಒಂದು ಒಳ್ಳೆ ಕೆರೆ ಅಥವಾ ಚಾನಲ್ ಏರಿಯಾ ಆದರೆ ಮಾತ್ರ ಆಲೂಗಡ್ಡೆ ಅಡಿಕೆ ಬೆಳಿಲಿಕ್ಕೆ ಅವಕಾಶ ಇರ್ತದೆ. ಯಾಕೆಂದ್ರೆ ನೀವು ನೀರಾವರಿ ಪ್ರದೇಶದಲ್ಲಿ ಅಡಿಕೆ ಬೆಳೆದ್ಬಿಟ್ರೆ, ಮುಂದಿನ ದಿನಗಳಲ್ಲಿ ಅಡಿಕೆ 1 ವರ್ಷ ಮಳೆ ಬರಲಿಲ್ಲ ಅಥವಾ ನಿಮ್ದು ಬೋರ್ ಒಣಗೋಗ್ಬಿಡ್ತದೆ, ಅಡಿಕೆ ಬೆಳೆ ಹೋಗಿಬಿಡ್ತದೆ. ನೀರಾವರಿ ಸೌಲಭ್ಯ ನೋಡಿ ನೀವು ಅಡಿಕೆ ಬೆಳೀರಿ, ಖಂಡಿತ ಉದ್ಯೋಗ ಖಾತ್ರಿ ಯೋಜನೆ ಪಡೀಲಿಕ್ಕೆ ಅವಕಾಶ ಇದೆ. ಆಕಿರ ಗಿಡಕ್ಕೆ ಇಲ್ಲ, ಹೊಸದಾಗಿ ಹಾಕಿದಕ್ಕೆ ಇರೋದು ಕೊಡ್ರಿ. ಆಕಿರ ಗಿಡಕ್ಕೆ ಇಲ್ಲ ಮಾತ್ರ ಸಿಗುತ್ತೆ. ಧನ್ಯವಾದ ನಿಂಗೇಗೌಡ್ರೆ ಕರೆ ಮಾಡಿದ್ದಕ್ಕಾಗಿ. ಹಲೋ ಸರ್, ಅಂತಿಮವಾಗಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ, ಒಂದೇ ನಿಮಿಷದಲ್ಲಿ ಹೇಳಿ ಸರ್. ಈಗ ಒಂದು ರೈತ ಬಾಂಧವರು ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಳೆಗಾಲ ಪ್ರಾರಂಭವಾಗಿದೆ. ಈಗ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ಮ ಜಮೀನಿನಲ್ಲಿ ತೋಟವನ್ನು ಅಭಿವೃದ್ಧಿ ಮಾಡಿಕೊಳ್ಳೋಕೆ ಬಹಳ ಸೂಕ್ತವಾದಂತಹ ಸಮಯ. ಈ ಸಮಯದಲ್ಲಿ ನಾವು ಕೈಚಲ್ಲಿ ಕೂರಬಾರದು. ನಾವು ಹತ್ತಿರದ ಗ್ರಾಮ ಪಂಚಾಯತಿಗಳು, ಹತ್ತಿರದ ಇಲಾಖೆಗಳನ್ನ, ನಮ್ಮ ತೋಟಗಾರಿಕೆ ಇಲಾಖೆಯನ್ನು ನೀವು ಸಂಪರ್ಕ ಮಾಡಿ ಖಂಡಿತವಾಗಿ ಮಾಹಿತಿ ಪಡೆದು ಬೇರೆ ಬೇರೆ ಬೆಳೆಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ವಿಪುಲ ಅವಕಾಶಗಳಿದೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ಅದನ್ನು ದಯಮಾಡಿ ತಾವು ನಮ್ಮನ್ನು ಸಂಪರ್ಕ ಮಾಡಿ ಮಾಹಿತಿ ಪಡೆದು ತೋಟವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಮನಸ್ಸು ಮಾಡಿ ಸಾಕಷ್ಟು ಬೆಳೆನ ಅಭಿವೃದ್ಧಿ ಮಾಡಬಹುದು. ಎರಡನೇದಾಗಿ ಆಲೂಗೆಡ್ಡೆ ಬೆಳೆಗೆ ಈಗ ಆಲೂಗೆಡ್ಡೆ ಬೆಳೆ ಕೊನೆ ಹಂತದಲ್ಲಿದೆ, ಸ್ವಲ್ಪ ರೋಗ ರುಜಿನಗಳು ಬರೋ ಅವಕಾಶಗಳು ಜಾಸ್ತಿ ಇದೆ. ಇಲಾಖೆಯನ್ನು ಸಂಪರ್ಕ ಮಾಡಿ ತಾಂತ್ರಿಕವಾದಂತಹ ಮಾಹಿತಿಯನ್ನು ಪಡೆದು ಸಿಂಪರಣೆ ಮಾಡಿ ನೀವು ಆಲೂಗೆಡ್ಡೆಯನ್ನು ಬೆಳೆದು ಸಂರಕ್ಷಣೆ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಇಲಾಖೆಯನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕ ಯಾವುದೇ ಸಂದರ್ಭ ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನರೇಗಾ ಯೋಜನೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಮತ್ತು ಆಲೂಗೆಡ್ಡೆ ಬೇಸಾಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ, ಜೊತೆಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ನರೇಗಾ ಯೋಜನೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಮತ್ತು ಆಲೂಗೆಡ್ಡೆ ಬೇಸಾಯ ಈ ಕುರಿತು ಹಾಸನದ ತೋಟಗಾರಿಕಾ ಉಪನಿರ್ದೇಶಕರಾದ ಹೆಚ್.ಆರ್. ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಯಿತು. ಪ್ರಸ್ತುತಪಡಿಸಿದವರು ಅರ್ಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. और जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच।